ಚಂದ್ರ ಬೆಳಕು ತಂದ, ಓ ಈ ಚಂದ್ರ ಬದುಕು ತಂದ. ಬಾನಲ್ಲಿ ಮಿನುಗುವ ತಾರೆ, ಬಳಿಯಲ್ಲಿ ಪ್ರೇಮದ ತಾರೆ, ಒಲವಿಂದ ಹಿತ ತಂದ ಆ ತಾರೆ ಬಾಣಿಗಂದ, ಈ ತಾರೆ ಬಾಳಿಗಂದ. ಬಾನಲ್ಲಿ ಪೌರ್ಣಮಿ ಚಂದ್ರ, ಬಳಿಯಲ್ಲಿ ಪ್ರೇಮದ ಚಂದ್ರ. ಬಳಿಯಲ್ಲಿ ಪ್ರೇಮದ ಚಂದ್ರ ಮಲಗಿ.